ಸಿಂಪಡಣೆಯಲ್ಲಿ ಎಚ್ ಡಿ ಪಿ ಸ್ಪ್ರೇಯರ್ಗಳು ನಮ್ಮ ಮೊದಲಿನ ಗಟೋರ ಪಂಪ್ ಗಾಳಿ ಹಾಕುವಂಥದ್ದು ಎಲ್ಲ ಇಲ್ಲ ಈಗ, ಅದೊಂದು ಪ್ರಯೋಜನಕಾರಿ. ಆಮೇಲೆ ದೋಟಿ ಸ್ವಲ್ಪ ಅಲ್ಲಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸಿಂಪಡಣೆಯ ಕಾರ್ಮಿಕರು ನಮ್ಮ ಮಾಮೂಲಿ ಕಾರ್ಮಿಕರೇ ಆದ ಕಾರಣ ನಮಗೆ ಅದ್ರ ದೊಡ್ಡ ಸಮಸ್ಯೆ ಅಂತ ಕಾಣಲಿಲ್ಲ. ಒಂದು 10 ಫೀಟ್ ಉದ್ದದ ಇದನ್ನು ಹಿಡ್ಕೊಂಡು ಸಿಂಪಡಣೆ ಮಾಡ್ತಾ ಇದ್ದಾರೆ, ದೊಡ್ಡ ಸಮಸ್ಯೆ ಅಂತ ಕಾಣುವುದಿಲ್ಲ. ಮತ್ತೆ ಕೊಯ್ಲಲ್ಲಿಯೂ ಹಾಗೆ, ನಮ್ಮಲ್ಲಿ ಕತ್ತಿ ಕಟ್ಟಿ ಕೊಯ್ತಾರೆ, ಕೊಕ್ಕೆಯ ವ್ಯವಸ್ಥೆ ಇಲ್ಲ, ಕತ್ತಿಯಲ್ಲಿ ಕೊಯ್ದು ಹಾಕ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಂತಹ ವಿಷಯ ಅಡಿಕೆ ತೋಟದಲ್ಲಿ ಕೊಳೆ ರೋಗದ ನಿರ್ವಹಣೆ ಮಾಡುವಂತಹದ್ದು. ಕೆಲವು ಸಾರಿ 2 ಸಾರಿ ಸಿಂಪರಣೆ ಮಾಡಿದ್ರೆ ಸಾಕು ಅಂತ ಹೇಳುವರಿದ್ದಾರೆ, 4 ಸಾರಿ ಸಿಂಪರಣೆ ಮಾಡಿದೀನಿ ಆದ್ರೂ ಕೂಡ ಕೊಳೆ ರೋಗ ಬಂದಿದೆ ಈ ವರ್ಷ ಅಂತ ಹೇಳುವರಿದ್ದಾರೆ. ನಿಮ್ಮ ಅನುಭವ ಏನು? ನನ್ನಲ್ಲಿ ಯಾವಾಗಲೂ ಮಳೆಗಾಲ ಆರಂಭಕ್ಕೆ ಮುನ್ನ ಫಸ್ಟ್ಗೆ ಜೂನ್ ಫಸ್ಟ್ಗೆ ಶುರು ಆರಂಭದ ಸಿಂಪರಣೆಯನ್ನು ಮಾಡ್ತೇನೆ ನಾನು. ಆಮೇಲೆ ಮಳೆಯ ಇದನ್ನು ನೋಡಿಕೊಂಡು ಅಂದರೆ ಅದು ಸಿಂಪರಣೆಯನ್ನು ಅಷ್ಟು ಚೆನ್ನಾಗಿದೆ, ನಮ್ಮ ಮಾಮೂಲಿ ಕಾರ್ಮಿಕರೇ ಕಾಯಂ ಇರುವ ಕಾರ್ಮಿಕರೇ ಮಾಡ್ತಾ ಇದ್ದಾರೆ, ಹಾಗೆ ನಾವು ಜೊತೆಗೆ ಇರ್ತೇವೆ ನಮಗೆ. ಆಮೇಲೆ 2ನೇ ಸಿಂಪರಣೆ ಒಂದು 35-40 ದಿವಸದಲ್ಲಿ ಮಳೆಯನ್ನು ನೋಡಿಕೊಂಡು, ಮಳೆ ತುಂಬ ಇದ್ರೆ ಅಂದು 40 ಸೆಂಟಿಮೀಟರ್ನ ಅಂದಾಜಿ ಮಳೆ ಒಂದು ತಿಂಗಳಲ್ಲಿ ಬಂತು ಅಂತಾದರೆ ನೆಕ್ಸ್ಟ್ ಸಿಂಪರಣೆ ಸ್ವಲ್ಪ ಬೇಗ ಮಾಡಬಹುದು ಅಂತೇಳಿ ಅದರ ಒಂದು ಅಂದಾಜು ಮಳೆಯನ್ನು ನೋಡಿಕೊಂಡು ಮತ್ತೆ 2 ಅಥವಾ 3ನೇ ಸಿಂಪರಣೆಯನ್ನು ನೋಡಿಕೊಂಡು ಮಾಡ್ತೇವೆ. ನಮಗೆ ಈಗ ಒಂದು 2 ವರ್ಷದಿಂದ ಕೊಳೆ ರೋಗ ದೊಡ್ಡ ಸಮಸ್ಯೆ ಅಂತೇಳಿ ಕಾಣ್ತಾ ಇಲ್ಲ. ಆಮೇಲೆ ಬುಡದಲ್ಲಿ ನೀರು ನಿಲ್ಲುವಂತಹ ಸಮಸ್ಯೆ ಇದ್ದವರು ಅಥವಾ ಹೆಚ್ಚು ಸುತ್ತಮುತ್ತ ಮರಗಿಡಗಳನ್ನು ಇಟ್ಟುಕೊಂಡಂತವರಲ್ಲಿ ಇಂತಹ ಸಮಸ್ಯೆ ಜಾಸ್ತಿ ಬರ್ತದೆ. ಹೌದು, ಅದಕ್ಕೆ ಆದಷ್ಟು ನಮ್ಮ ತೋಟದಲ್ಲಿ ಉಜಿರುಗಣಿ ಅಂತ ಹೇಳ್ತೇವೆ, ಕಸಿಗಾಲುವೆಗಳು, ಅದನ್ನು ಆದಷ್ಟು ನಾವು ಮಳೆಗಾಲ ಆರಂಭದಲ್ಲಿ ಸರಿ ಮಾಡಿ ಸ್ವಚ್ಛ ಮಾಡಿ ನೀರು ಹರಿದು ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ತುಂಬಾ ಉಪಯೋಗ ಆಗ್ತದೆ. ಅದೇ ಮರದ ಇದು ತೋಟದ ಸುತ್ತ ಇರುವಂತಹ ಮರದ ಗೆಲ್ಲುಗಳನ್ನೆಲ್ಲ 1 ವರ್ಷ 2 ವರ್ಷಕ್ಕೊಂದ್ಸರ್ತಿ ಅದನ್ನು ಸ್ವಲ್ಪ ಟ್ರಿಮ್ ಮಾಡಿ ಅದನ್ನು ಅದರ ಸೊಪ್ಪನ್ನು ತೋಟಕ್ಕೆ ಉಪಯೋಗ ಮಾಡ್ತಾ ಇದ್ರೆ ಅದು ಕೂಡ ಪ್ರಯೋಜನಕಾರಿ ಆಗ್ತದೆ. ಅಷ್ಟು ಗಾಳಿ ಬೆಳಕು ತೋಟದ ಒಳಗೆ ಸೇರ್ಕೊಳ್ಳ ಬೇಕಾದಷ್ಟು ಸಿಗ್ತದೆ ಅಂತೇಳಿ ಕಾಣ್ತದೆ. ಇನ್ನೊಂದು ವಿಚಾರ, ಈ ಅಡಿಕೆ ಮರ ಟೊಳ್ಳು ಬೀಳುವಂತಹದ್ದು, ಅದರಲ್ಲೂ ವಿಶೇಷವಾಗಿ ತೆಂಕ ಬಿಸಿಲು ಅಂತ ಹೇಳ್ತೀವಿ, ದಕ್ಷಿಣ ಭಾಗದಿಂದ ಬೀಳುವಂತಹ ಒಂದು ಬಿಸಿಲು, ಇದರ ಸಂರಕ್ಷಣೆ ಹೇಗೆ? ಅದು ಅಡಿಕೆ ಗಿಡಗಳನ್ನು ನಾಟಿ ಮಾಡುವಾಗಲೇ ಸ್ವಲ್ಪ ಅದರ ಬಗ್ಗೆ ಮುಂಜಾಗ್ರತೆ ಮಾಡಿಕೊಳ್ಬೇಕು. ಅಂದ್ರೆ ಉತ್ತರ ದಕ್ಷಿಣವಾಗಿ ಸಾಲನ್ನು ಮಾಡುವಾಗ ಉತ್ತರ ದಕ್ಷಿಣದಿಂದ ಪಶ್ಚಿಮಕ್ಕೆ ಅದನ್ನು 30 ಡಿಗ್ರಿಯಷ್ಟು ಆ ಸಾಲುಗಳನ್ನು ತಿರುಗಿಸಿ ನಾವು ನಾಟಿ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗ್ತದೆ. ಆದರೂ ಒಂದು ಸೈಡಿನ ಒಂದೊಂದು ಸಾಲು ಅಡಿಕೆ ಮರಗಳು ಟೊಳ್ಳಾಗ್ತದೆ. ಅದಕ್ಕೆ ಆದಷ್ಟು ನಾವು ಆರಂಭದ ಹಂತದಲ್ಲಿ ಸೋಗೆ ಅಥವಾ ಹಾಳೆ ಏನಾದ್ರು ಕಟ್ಟುವಂಥದ್ದು, ಆಮೇಲೆ ಈಗ ಹೊಸತ್ತು ಸ್ವಲ್ಪ ಇದು ಶೇಡ್ ನೆಟ್ಟನ್ನೆಲ್ಲ ಕಟ್ತಾ ಇದ್ದಾರೆ, ಅದಕ್ಕೆ ಅಡಿಕೆ ಮರಕ್ಕೆ ಸುತ್ತಾ ಇದ್ದಾರೆ, ಅಥವಾ ಕಾಳುಮೆಣಸು ಬಳ್ಳಿಗಳನ್ನು ಬಿಡುವಂಥದ್ದು, ಹೀಗೆ ಏನಾದರೂ ಮಾಡಿ ಸಂರಕ್ಷಣೆ ಮಾಡಬಹುದು. ಮತ್ತೆ ಕತ್ತರಿ ಸಾಲು ಅಂತೇಳಿ ಇನ್ನೊಂದು ತರ ಹಾಕ್ತಾರೆ ಅಡಿಕೆ ಮರದ, ಇದು ಚೌಕ ಸಾಲು ಅಲ್ಲ ಕತ್ತರಿ ಸಾಲು. ಕತ್ತರಿ ಸಾಲಿನಲ್ಲಿ ಇನ್ನಷ್ಟು ಸ್ವಲ್ಪ ಅಡಿಕೆ ಮರಗಳ ಸಂಖ್ಯೆಯೂ ಜಾಸ್ತಿ ಇರ್ತದೆ. ಹೌದು, ಅದು ಸ್ವಲ್ಪ ಜಾಸ್ತಿ ಪ್ರಯೋಜನಕಾರಿ ಅಂತ ಕಾಣ್ತದೆ ಈ ತೆಂಕ ಬಿಸಿಲಿನ ಇದಿರುವಲ್ಲಿ, ಸಮಸ್ಯೆ ಇರುವಲ್ಲಿ ಪ್ರಯೋಜನಕಾರಿ ಅಂತ ಕಾಣ್ತದೆ. ಮತ್ತೆ ಸ್ವಲ್ಪ ಶೇಡ್ ಬರುವಂತ ಮರಗಳನ್ನು ತೆಂಕ ಸೈಡ್ಗೆ ದಕ್ಷಿಣ ದಿಕ್ಕಿಗೆ ನೆಟ್ಟರೆ ಅದು ಸ್ವಲ್ಪ. ಯಾವ ಮರ ಸೂಕ್ತ, ಯಾವ ಮರ ಸೂಕ್ತ? ಅದಕ್ಕೆ ನಾನು ಈಗ ಸದ್ಯಕ್ಕೆ ಯೋಚನೆ ಮಾಡಿದ್ರೆ ನಮ್ಮಲ್ಲಿ ಸ್ಟ್ರೈಟ್ ಆಗಿ ಹೋಗುವಂತದ್ದು ಅಶೋಕ ಮರ, ಸ್ವಲ್ಪ ಸ್ಲೋ ಆಗಿ ಬೆಳೀತದೆ, ಅದು ಹೆಚ್ಚು ಗೆಲ್ಲುಗಳು ವಿಪರೀತ ಉಪದ್ರ ಆಗುವಂತಹ ಗೆಲ್ಲುಗಳು ಬರುವುದಿಲ್ಲ, ಅದರಲ್ಲಿ ಸ್ಟ್ರೈಟ್ ಹೋಗ್ತದೆ, ಮುರಿಯುವುದಿಲ್ಲ, ಆದಷ್ಟು ಸ್ಟ್ರೈಟ್ ಹೋಗ್ತದೆ ಅದು. ಅದು ಮತ್ತೆ ಅದಕ್ಕೆ ನಾನು ಇನ್ನೊಂದು ಏನು ಅಂತ ಹೇಳಿದ್ರೆ ಅದಕ್ಕೆ ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಬಹುದು ಅಂತ ಹೇಳುವ ಒಂದು ಐಡಿಯಾ, ಯಾಕೆಂತ ಹೇಳಿದ್ರೆ ಅದು ಸ್ಟ್ರೈಟ್ ಹೋಗ್ತದೆ. ಹೌದು, ಕ್ಲಿಯರ್ ಮಾಡಿಕೊಂಡ್ರೆ ಅದು ಸಪೋರ್ಟ್ ಪ್ಲಾಂಟ್ ಆಗಿಯೂ ಆದಿತ್ತು, ವರ್ಕೌಟ್ ಆದಿತ್ತು ಅಂತೇಳಿ. ಮತ್ತೆ ಬಾಕಿ ಮಾಗ್ವಾನಿ ಅಂತದೆಲ್ಲ ನೆಟ್ಟರೆ ಅದರಲ್ಲಿ ಗೆಲ್ಲುಗಳು ತುಂಬಾ ಬರ್ತದೆ, ಅದನ್ನು ನಾವು ಟ್ರಿಮ್ ಮಾಡುವಂತದ್ದು ನಮಗೆ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು 5-6 ಫೀಟ್ಗೆ ಒಂದೊಂದು ಹಾಕಬಹುದು. ಅಷ್ಟು ಹಾಕಬಹುದು. ಹೆಚ್ಚು ಗೊಬ್ಬರ ತಿನ್ಲಿಕ್ಕೆ ಗೊಬ್ಬರ ಸ್ವಲ್ಪ ಮಟ್ಟಿಗೆ ತಿಂದಿತ್ತು, ಆದ್ರೆ ನಮಗೆ ಈ ತೆಂಕ ಬಿಸಿಲಿನ ಸಮಸ್ಯೆಗೆ ಇಂದ ಆಗುವ ನಷ್ಟವನ್ನು ಹೋಲಿಸಿದ್ರೆ ದೊಡ್ಡ ಸಮಸ್ಯೆ ಆಗಲಿ, ಯಾಕೆಂದ್ರೆ ಅದ್ರಲ್ಲಿ ಕಾಳುಮೆಣಸು ಬೆಳೆಸಿ ಅದರಲ್ಲಿಯೂ ತಗೊಳ್ಬಹುದು ಅಂತೇಳಿ ಯೋಚನೆ. ಅಡಿಕೆ ತೋಟದಲ್ಲಿ ಕಾಳುಮೆಣಸಿನ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ, ಇದಲ್ಲದೆ ಪೂರಕವಾಗಿ ಇನ್ನೇನು ಬೆಳೆಯನ್ನ ಬೆಳೀಬಹುದು? ಅಡಿಕೆ ತೋಟದಲ್ಲಿ ಆಮೇಲೆ ಬಾಳೆ, ಕೊಕ್ಕೋ, ಆಮೇಲೆ ಸೈಡ್ ಅಲ್ಲಿ ತೆಂಗಿನ ಮರಗಳನ್ನೆಲ್ಲ ನೆಡಬಹುದು. ಮಲ್ಲಿ, ಬಾಳೆಯ ಇದೆಲ್ಲ ಸ್ವಲ್ಪ ನಮಗೆ ಬೇಕಾದಷ್ಟು ಮಾತ್ರ ಉಂಟು ಅಷ್ಟೇ, ಕಮರ್ಷಿಯಲ್ ಆಗಿಲ್ಲ. ಕೊಕ್ಕೋ ಇದ್ದದನ್ನು ಸ್ವಲ್ಪ ತೆಗೆದಿದ್ದೇನೆ, ಯಾಕೆಂದ ಹೇಳಿದ್ರೆ ನಮಗೆ ಒಂದು ಅಡಿಕೆ ತೋಟದಲ್ಲಿ ಈ ಕೊಕ್ಕೆಗಳ ಸಾಗಾಟ ಸ್ವಲ್ಪ ಕಷ್ಟ ಇದೆಲ್ಲ ಇದ್ರೆ. ಆಮೇಲೆ ಕಾಳುಮೆಣಸು ಬಳ್ಳಿಗಳು ಅಷ್ಟು ಎತ್ತರವರೆಗೆ ಯಾವುದೇ ಬೆಳೆ ಬರುವುದಿಲ್ಲ, ಅದರಲ್ಲಿ ನೆರಳು ಜಾಸ್ತಿ ಆಗ್ತದೆ. ಹೀಗೆಲ್ಲ ಇದ್ದ ಕಾರಣಕ್ಕೆ ಅದನ್ನು ಕೊಕ್ಕೋ ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ಬೇಡ ಅಂತ ಕಡಿಮೆ ಮಾಡಿದ್ದೇನೆ. ಮತ್ತೆ ತೆಂಗು ಮತ್ತು ಬಾಳೆ ಸ್ವಲ್ಪ ಸ್ವಲ್ಪ ಉಂಟು, ಅದರ ಜೊತೆಗೆ ರಬ್ಬರ್ ಸ್ವಲ್ಪ ಉಂಟು, ರಬ್ಬರ್ ಸೆಪರೇಟ್ ಆಗಿ ಮಾಡ್ತಾ ಇದ್ದೆ. ಈಗ ಅಂತರ ಸಾಗಾಟದ ತೋಟದ ಒಳಗಡೆಯಿಂದ ಹೊರಗೆ ಮತ್ತು ಒಳಗೆ ಈ ಸಾಗಾಟದ ವ್ಯವಸ್ಥೆ ಎಲ್ಲ ಹೇಗೆ? ಸಾಗಾಟಕ್ಕೆ ನಮ್ಮಲ್ಲಿ ಈಗ ದೊಡ್ಡ ಸಮಸ್ಯೆ ಅಂತ ಕಾಣುವುದಿಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಅಂಗಳಕ್ಕೂ ತೋಟವು ಹತ್ತಿರ ಉಂಟು, ತುಂಬಾ ದೂರ.

जय हे श्रीलक्ष्मी जय जय जय हे श्रीलक्ष्मी जय जय जय हे श्रीलक्ष्मी जय हे श्रीवरलक्ष्मी जय जय जय हे श्रीलक्ष्मी